ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಹೊನ್ನಾವರ ತಾಲೂಕು ಶೀರೂರಿನ ರೈತರಾದ ನಾಗೇಶ್ ಈಶ್ವರ್ ದೇಶ್ ಭಂಡಾರಿ. ಈಗ ನಾಗೇಶ್ ಈಶ್ವರ್ ದೇಶ್ ಭಂಡಾರಿ ಅವರಿದ್ದಾರೆ. ಹಿರಿಯ ರೈತರು, ಸಾಕಷ್ಟು ಕೃಷಿಯಲ್ಲಿ ಅನುಭವವನ್ನು ಹೊಂದಂಥವ್ರು ಮತ್ತು ಕೃಷಿಯಲ್ಲಿ ಆದಂಥ ಬದಲಾವಣೆಯನ್ನು ಗಮನಿಸಿದವರು. ಇದು ಹೊನ್ನಾವರ ತಾಲೂಕಿನಲ್ಲಿ ಬರುವಂಥ ಹೊಡಕೆ ಗ್ರಾಮದವರು. ಈ ಗ್ರಾಮದಲ್ಲಿ ಮುಂಚೆ ಅಂದರೆ ಈ ಗ್ರಾಮದ ಸುತ್ತಮುತ್ತ ಗದ್ದೆ 90%, ಅಡಿಕೆ ತೆಂಗು ಅಂತಿಂಥ ತೋಟಗಾರಿಕಾ ಬೆಳೆಗಳು 10%. ಈಗ ಈ ತೋಟಗಾರಿಕಾ ಬೆಳೆಗಳು 90% ಭಾಗವನ್ನು ಆವರಿಸಿಕೊಂಡಿದೆ, ಗದ್ದೆಗೆ ಕೇವಲ 10% ಸೀಮಿತವಾಗಿದೆ. ಮತ್ತು ಆಗಿನ ಸಮಸ್ಯೆ ಈಗಿನ ಸಮಸ್ಯೆ ಬೇರೆ ಬೇರೆ ಆಗಿದ್ದವು. ಮತ್ತು ಕೃಷಿ ಪದ್ಧತಿ ಕೂಡ ಸಾಕಷ್ಟು ಬದಲಾವಣೆ ಆಗಿದ್ದವು. ಈ ಎಲ್ಲ ಬದಲಾವಣೆಯನ್ನು ನಾಗೇಶ್ ಅವರು ಹೇಗೆ ಗಮನಿಸಿದರು, ಏನು ಬದಲಾವಣೆಯಲ್ಲಿ ತಮ್ಮ ಪಾತ್ರ ಏನು ಅನ್ನೋದನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ನಾಗೇಶ್ ಅವರು. ಫಸ್ಟಿಗೆ ಕಾಡಿತ್ತು ಇಲ್ಲಿ, ಅವಾಗ ತಂದೆಯವರು ಗದ್ದೆ ಮಾಡಿಕೊಂಡು ಇದು ಗದ್ದೆ ಮಾಡ್ಕೊಂಡು ಆಮೇಲೆ ಕಬ್ಬು ಮಾಡಿದ. ಕಬ್ಬು ಮಾಡಿದ ನಂತರ ಆ ಕಬ್ಬನ ಮಧ್ಯದಲ್ಲಿ ಅಡಿಕೆ ಸಚಿ ಹಾಕ್ಸಟ್ಟು ಮಾಡ. ಇಲ್ಲಿ ಹೊರಕೆಯವರಲ್ಲಿ ಫಸ್ಟ್ ಅಡಿಕೆ ತೋಟ ಮಾಡಿದ್ರೆ ನನ್ನ ತಂದೆಯವರು 45-48 ವರ್ಷ ಆಯ್ತು. ಅರಣ್ಯ ಇತ್ತು, ಅದನ್ನು ಸೌರಿ ಇದ್ರಿ. ಹೌದು, ನೀವು ಇದ್ರ ಅವಾಗ? ನಾ ಸಣ್ಣಕ್ಕಿದ್ದೆ, ಅವ್ರು ಒಬ್ಬರೇ ಶ್ರಮ ಪಟ್ಟು ಇದು ಮಾಡಿದ್ದು. 10 ವರ್ಷ ನಂತರ ನಾವು ಅವರೊಟ್ಟಿಗೆ ಕೆಲಸ ಮಾಡಿದ್ದು. ನಿಮ್ಗೆ ನೆನಪಿದ್ದಂಗೆ ಹೇಗಿತ್ತು ಅವಾಗ ಅರಣ್ಯ? ಆವಾಗ ತುಂಬ ಕಾಡಿತ್ತು, ಈಗೆಲ್ಲ ಕಾಡೆಲ್ಲ ಸ್ವಲ್ಪ ಇದಾಗಿದೆ. ಆವಾಗ ಜೀವನ ವ್ಯವಸಾಯನು ನಾವು ಮಾಡ್ಕೊಂಡು ಬಂದಿದ್ದೆವು 45 ವರ್ಷ ಮೊದಲೇ ಅಂತಂದೇವರು. ಗದ್ದೆ ಭಾಳ ಇತ್ತು ಅವಾಗ? ಗದ್ದೆ ಸ್ವಲ್ಪ ಒಂದೊಂದೇ ಗದ್ದೆ ಮಾಡ್ತಾ ಹೋಗಿದ್ದು. ಅಷ್ಟು ಕಾಡಿದ್ದು, ವರ್ಷ ಒಂದೆರಡು ಗದ್ದೆ ಒಂದೆರಡು ಗದ್ದೆ ಹಿಂಗೆ ಮಾಡ್ಕೊಂತ ಹೋಗಿದ್ದು. ಅರಣ್ಯ ಸೌರದು ಗದ್ದೆ ಮಾಡೋದು. ಹೌದು, ಅಂದ್ರೆ ನಮ್ಮ ಮಾಲ್ಕಿ ಜಾಗ ಎಷ್ಟಿದೆ ಅಷ್ಟೇ ಸೆಟ್ ಮಾಡಿದ್ದು ನಾವು. ಕಡೆಗೆ ಇದು ಗೇರ್ ಹಾಕಿದ್ದೇವೆ, ಮತ್ತು ಮಧ್ಯದಲ್ಲಿ ಇದು ಮುರುಗಲು ಸಸಿಯನ್ನು ಮಧ್ಯದಲ್ಲಿ ಬಿಟ್ಟಿದ್ದು ಮಾಡಿದ್ದೇವೆ. ಅವಾಗ ಸೌರಿ ಗದ್ದೆ ಮಾಡ್ತಾ ಇದ್ರಲ್ಲ, ಅವಾಗ ಕೈಯಿಂದನೇ ಎಲ್ಲಾನು ಮಾಡೋದು ಅವಲ್ಲ? ಅವಾಗ ಕತ್ತಿ ಸೌರಂದ್ರೆ ಪಿಕಾಸು ಕುಟಾರಿ ಅಂತೆಲ್ಲ ಇದು ಮಾಡ್ತಿದ್ರು. ಅಲ್ಲ ಗದ್ದೆ ಮಾಡೋದು? ಗದ್ದೆ ಮಾಡೋದು ಎತ್ತುಗಳನ್ನು ಕಟ್ಕೊಂಡು, ನೇಗಿಲು 2 ಎತ್ತುಗಳು ಕಟ್ಕೊಂಡು ಊರ್ಕೊಂಡು ಲೆವೆಲ್ ಮಾಡೋದು. ಸೈಡಿಗೆ ಮಣ್ಣೆತ್ತಿ ಹಾಳೆ ಹಾಕಿ ಲೆವೆಲ್ ಮಾಡೋದು. ಅಂದ್ರೆ ಗದ್ದೆಗೆ ನೀರು ಲೆವೆಲ್ ನಿಲ್ಬೇಕು, ಎಲ್ದಿದ್ರೆ ಬೆಳೆ ಸರಿ ಮಾಡ್ಲಿಕ್ಕೆ ಬರಲ್ಲ. ಲೆವೆಲ್ಗೆ ಏನು ಮಾಡ್ತಿದ್ರು ಅವಾಗ? ಲೆವೆಲ್ ಇದಕ್ಕೆ ಇದು ಒಂದು ಕಟ್ಗಿದೊಂದು ಹಲ್ಕಿ ಅಂತ ಒಂದು ಮಾಡಿಕೊಂಡು ಆ ಎತ್ತುಗಳು ಕಟ್ಕೊಂಡು ತಿಸ್ತಿದ್ರು. ಲೆವೆಲ್ ಎತ್ತರದ್ದಾಗ ಇದ್ದಲ್ಲಿ ಇದು ಮಾಡಿಕೊಂಡು ಸೆಟ್ ಮಾಡ್ತಿದ್ರು. ಎತ್ತರ ಜಾಗ ಇದ್ರಂತ ಕೆಳಗೆ ಹೋಗುವಂಗ ಮಾಡಿ. ನೀವು ಯುವಕರಾದಾಗ, ನೀವು ಕೃಷಿಗೆ ತೊಡಕೊಂಡಾಗ ಅವಾಗ ಎಷ್ಟಿತ್ತು ಗದ್ದೆ ಪ್ರಮಾಣ? ಗದ್ದೆ ಪ್ರಮಾಣ ಸುಮಾರು ಇತ್ತು. ಕಡೆಗೆ ನಾನು ತೋಟ ಮಾಡ್ಕೊಂತ ಇದು ಮಾಡ್ತಾ ಬಂದೆ. ಗದ್ದೆಲಿ ಸ್ವಲ್ಪ ನಮಗೂ ಬೆಳೆ ಕಡಿಮೆ ಇಸ್ತು, ಅಡಿಕೆಯಲ್ಲಿ ಬೆಳೆ ಬರುವಾಗ ತೋಟ ಮಾಡ್ಲಿಕ್ಕೆ ಇದು ಮಾಡಿದೆ. ತೋಟ ಮತ್ತು ಇದು ತೆಂಗು ಸಸಿನ ಇದು ಮಾಡಿದೆ. ಮುಂಚೆ ತೆಂಗು ಹಾಕಿದ್ದು ಅಡಿಕೆ ಹಾಕಿದ್ದು? ಅಡಿಕೆ ಮೊದಲು ಹಾಕಿತ್ತು. ಎಷ್ಟು ವರ್ಷ ಆಯ್ತು ಹಾಕಿ? ಅಡಿಕೆ ಹಾಕಿ 40-45 ವರ್ಷ ಆಯ್ತು. ಇಲ್ಲಿ ಊರಲ್ಲಿ ಫಸ್ಟ್ ಆಗದೆ ಅಂತಂದೆ. ಅಡಿಕೆ ಯಾಕೆ ಹಾಕ್ಬೇಕು ಅನಿಸ್ತು? ಅಡಿಕೆ ಅಂದ್ರೆ ಒಬ್ರು ಹಿಂಗೆ ಒಬ್ರು ಬಂದವರು ಅಡಿಕೆ ನಾನು ಸಸಿ ಕೊಡ್ತೇನೆ ರೀ, ಒಳ್ಳೆ ಇದು ಗೌರ್ಮೆಂಟ್ ಪಗಾರ ಬಂದಂಗೆ ಬರ್ತಾ ಇದೆ. ಒಂದು 4 ವರ್ಷ ಏನು ಸಿಕ್ಕುದಿಲ್ಲ, ಆಮೇಲೆ ತಿಂಗಳ 2 ತಿಂಗಳೊಳಗೆ ಗೌರ್ಮೆಂಟ್ ಪಗಾರ ಬಂದಂಗೆ ಅಡಿಕೆದು ಉತ್ಕೊಂಡು ಚಲೋ ಸಿಗ್ತದೆ ಅಂತೇಳಿ ಅವರು ಮಾಹಿತಿ ಹೇಳಿದ್ರು ತಂದೆಯವರಿಗೆ. ಮತ್ತು 14 ಮೆಟ್ಟಿಗೆ ಒಂದು ಸಸಿ, ಕಡೆಗೆ 10 ಪುಟ್ಟು ಹೋದ ನಂತರ ಕ್ರಾಸ್ ಮತ್ತೊಂದು ಸಸಿ ನೆಡ್ಲಿಕ್ಕೆ ಬರ್ತದೆ ಮಧ್ಯ ಅಂತೇಳೆಲ್ಲ ಅವ್ರು ಪಾಯಿಂಟ್ ಹೇಳ್ಕೊಟ್ಟಿದ್ರು. ಅವ್ರು ಹೇಳ್ದಂಗೆ ಇದೊಂಥರ ನೌಕರಿ ಕೊಟ್ಟಂಗೆ ಕೊಡ್ತಾ ದುಡ್ಡು? ಹೌದು ಕೊಡ್ತಾ. ಅವಾಗಿಂದ ಅಡಿಕೆಗೆ ಯಾವಾಗಲೂ ಬೆಲೆ ಇದೆ? ಅವಾಗ ಭಾಳ ಕಡಿಮೆ ಇತ್ತು ಅಡಿಕೆ ರೇಟ್, ಆದರೂ ಈಗೀಗ ಬಗ್ಗೆ ಒಳ್ಳೆಯ ಸೆಟ್ ಆಗಿದೆ. ಆದರೆ ಅಡಿಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದು ಮರ ಸುಮಾರು ವಯಸ್ಸಾದ ನಂತರ ಸ್ವಲ್ಪ ಕಡಿಮೆ ಆಗ್ತದೆ ಬೆಳೆ. ಬೆಳೆ ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಅದಕ್ಕೆ ಬಲ ಪೌಷ್ಟಿಕ ಸಿಗ್ತದೆ. ಎಷ್ಟು ವರ್ಷ ತನಕ ಬಿಡ್ಬೇಕು ಹಂಗೆ? ಅಡಿಕೆ ಹಂಗೊಂದು 34 ವರ್ಷವರೆಗೆ ಬರ್ತದೆ. ಆಮೇಲೆ ಈ ತೆಂಗು ಉಂಟಲ್ಲ, ತೆಂಗಿನ ಸಸಿ ಸರಿಯಾಗಿ ನೆಟ್ಟಿ ಇದು ಮಾಡಿರೋ ಅದಕ್ಕೊಂದು 100 ವರ್ಷ ಮೇಲೆ ಆಯುಷ್ಯ. ಒಳ್ಳೆ ಇದು ಬರುತ್ತೆ ಹಂಗೆ. ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಆದ್ರೂ ಬೆಳೆಯೋದು ಸೊಟ್ಟಾಗ್ತದೆ. ಇದಕ್ಕೆ ಹಂಗಲ್ಲ, ಅಡಿಕೆ ಮರಕ್ಕೆ 4-5 ದಿವಸ ಒಂದ್ಸಲ ಬೇಸಿಗೆಲಿ ನೀರು ಹಾಕ್ಲೇಬೇಕು. ಆಗದಿದ್ರೆ ಅದಕ್ಕೆ ಅಷ್ಟು ಬೆಳೆ ಒಳ್ಳೆ ಬರಲ್ಲ. ನೀರ್ ಹಾಕ್ತಿದ್ರೆ? ನೀರ್ ಹಾಕ್ತಿದ್ರೆ ಹೌದು. ಇವತ್ತಿ ಹಾಕ್ತಾರೆ? ಈಗ ಹಾಕಲ್ಲ, ಮಳೆಗಾಲ ಹಾಕೋದಿಲ್ಲ. ಬೇಸಿಗೆಗೆ ಮಾತ್ರ. ಬೇಸಿಗೆ ಹೆಂಗ ಎಲ್ಲಿಂದ ತರ್ತೀರಿ ನೀರು? ಇಲ್ಲ ಬಾವಿದೆ, ಈಗ ಬೋರ್ವೆಲ್ ಹಾಕಿದೀವಿ. ಈಗ ಬೋರ್ವೆಲ್ ಹಾಕಿದ ನಂತರ ನೀರ್ ತೊಂದ್ರೆ ಇಲ್ಲ. ಮೊದ್ಲು ಸ್ವಲ್ಪ ತೊಂದರೆ ಆಗಿತ್ತು, ಜನವರಿ ಫೆಬ್ರವರಿ ಹೆಂಗ ಸ್ವಲ್ಪ ಕಡಿಮೆ ಆಗ್ತಿತ್ತು. ಮುಂಚೆ ತೊಂದರೆ ಆಗಿತ್ತು, ಬಾವಿ ಇರ್ಲಿಲ್ಲ ಅಂದ್ರೆ ಬಾವಿ ತೋಡಿದ್ರು ಬಾವಿಲಿ ನೀರು ಪಟ ಪಟ ಬರುದಿಲ್ಲ. ಇದು ಬೋರ್ವೆಲ್ ಹಂಗಲ್ಲ, 300-400 ಫುಟ್ ಕಂತ ಒಳಗೆ ನೀರು ತುಂಬಾ ನೀರುಂಟು. ಅದು ಎಷ್ಟೊತ್ತಿಗೆ ಚಾಲು ಮಾಡಿದ್ರೆ ನೀರೇ ಖಾಲಿ ಆಗಲ್ಲ. ಮತ್ತೆ ಶಿಲೆ ಮೇಲೆ ಒಂದುವರೆಗೆ, ಶಿಲೆ ಹೊಡೆತಕ್ಕೊಂದು ಒಳಗೆ ಆವರೆಗೆ ಫುಲ್ ಬಲ ಇರ್ತವೆ. ಶಿಲೆ ಒಳಗೊಂದವರೆಗೆ ಒಂದೇ ಸರಿ ಬೋರ್ ಹಾಕಿದಾಗ ಬಂದ್ಬಿಡ್ತಾ ಅಷ್ಟು? ಹೌದು, ಬಂದಿದ್ದೆ. ಅದು ಬೋರ್ ಅಂದ್ರೆ 300-350 ಫುಟ್ ಮೇಲೆ ಹೊಡೆದಿದ್ದೇವೆ. ನಮ್ದು ಇಲ್ಲ ಇಲ್ಲೇ ರೋಡ್ ಸೈಡಿಗೆ ಹಾಕಿದ್ರು. ಎಲ್ಲ ರೈತರು ಹಂಗ ಮಾಡ್ಕೊಂಡಾರ? ಸುಮಾರು ಜನ ಹಾಕಿದ್ರೆ. ನಮ್ದು ಇಲ್ಲ ಹಾಕಿದ್ರು ಫಸ್ಟ್, ಆನಂತರದ್ದು ನೀರು ಬಂದೆಲ್ಲ ಜನ ನೋಡ್ಕೊಂಡು ಈಗೊಂದು 100-150 ಮೇಲೆ ಹಾಕ್ಬಹುದು. ಅಷ್ಟಾಗಿದೆ ನಮ್ಮೂರಲ್ಲಿ. ಈಗ ಎಲ್ಲರಿಗೂ ನೀರು ಬಿದ್ದಿದೆ. ಫೇಲ್ ಆಗಿದೆ ಯಾರಿಗಾರು? ಕೆಲವ್ರಿಗೆ ಫೇಲ್ ಆಗಿದೆ. ಅದು ಅಂದ್ರೆ ಅದು ನೀನ್ ಜಲ ತಪ್ಪು ಬಗ್ಗೆ ಇದಾಗ್ಬಿಟ್ರೆ ಫೇಲ್ ಆಗ್ತದೆ. ಒಂದು ಸ್ವಲ್ಪ 4 ಜನಕ್ಕೆ ಫೇಲ್ ಆಗಿರ್ಬೇಕು. ಅಲ್ಲ, ಎಲ್ಲರಿಗೂ ಸಿಕ್ಕಿದೆ, ಸಿಗೋದು ಗ್ಯಾರಂಟಿ. ಆದ್ರೆ ಬಾವಿ ತೋರ್ಸಿದ್ರೆ ನೀರು ಬೀಳುದು ಬಾವಿಲಿ ಮ್ಯಾಲ ಇರ್ತದೆ ಅದು. ಆದ್ರೆ ಅದು ಅಷ್ಟು ಒಂದು 10 ನಿಮಿಷ 1/2 ಗಂಟೆ ಒಳಗೆ ಎಲ್ಲ ಖಾಲಿ ಹೋಗ್ತದೆ. ಗಾಡಿಯಾಗಿ ತುಂಬದಿರೋದೆ ಒಂದಿನೇ ಹೋಗ್ಬೇಕು. ಅದು ಬೋರಲ್ಲೆಲ್ಲ ಹಂಗಲ್ಲ, ನೀರು ಜಗ್ದಂಗ ನೀರು ಬರ್ತಾ ಇರ್ತವೆ. ಅದು ಒಳಗಿನ ಮಾಜಲ್ಲ, ಅದು ಅದು ಆರಿಸ್ಲಿಕ್ಕೆ ಬರೋದಿಲ್ಲ. ಅಡಿಕೆನು ಹಾಕಿರಿ, ತೆಂಗುನು ಹಾಕಿದ್ರಿ, ಬಾಳೆನೂ ಹಾಕಿದ್ರಿ? ಬಾಳೆನೂ ಹಾಕಿದ್ರಿ. ಅವಾಗ ಚಂದ ಬರ್ದಿದ್ವ ಇವೆಲ್ಲ? ಸಾಧಾರಣ ತೆಗೆದೇವು. 2 ತಿಂಗಳಿಗೆ 1,000-2,000 ಕಟಾವು ಮಾಡಿದ್ವಿ. ಈ ಮಂಗನ ಕಾಟ ಇದ್ರೆ ನಮ್ಗೆ ಸ್ವಲ್ಪ ಲಾಸ್ ಆಯ್ತು. ಬಾಳೆನ ಮಣ್ಣು ಕತ್ಕೊತಿಂತ, ಬುದ್ಧಕಾಯಿ ಹೊಂದಿ ಕತ್ಕೊತಿಂತ. ಅಂದ್ರೆ ಒಮ್ಮೆಗೆ ಗುಂಪಾಗಿ ಬಂದ್ಬಿಡ್ತಾವ? ಒಂದೊಂದು ಗೋಲೆಲ್ಲ 8 ಇರ್ತವೆ, ಒಂದೊಂದು ಇರ್ತವೆ, ಎರಡು ಇರ್ತವೆ. ರಾತ್ರಿ ಬರೋ ಜಾಸ್ತಿ ಇದೆ, ಹೊಗ್ಲಿಕ್ ಬರಲ್ಲ. ಹೆದರ್ಸ್ಲಿಕ್ಕೆ ಮುಂಚೆ ಪ್ರಯತ್ನ ಮಾಡ್ತೀರಿ? ಅದೇ, ಎಲ್ಲರೂ ಬಗಿಲ್ ಕಂಡ್ರೆ ಗುಂಡಾಗ್ತವ್ರು ಓಡ್ತೇವೆ. ಒಂದು 8-10 ದಿವಸಕ್ಕೊಳಗೆ ಈ ಕಡೆ ಬರುದಿಲ್ಲ, ಮತ್ತೊಂದು ನೆಟ್ ಬಿಡ್ತೇವೆ. ಒಂದು ಪೆಟ್ಟು ಬಿತ್ತು ಅಂದ್ರೆ ಒಂದ್ ಕಡೆ ಬರಲ್ಲ. ಏನೇನು ಹಾನಿ ಮಾಡಿದ್ರು ಹಂಗಾದ್ರೆ? ಅಷ್ಟೇ, ಬಿದ್ದಕಾಯಿ ತಿಂದಿದ್ ಮಾಡ್ತೇವೆ. ಮತ್ತೆ ಈ ಗದ್ದೆ ಬೀಜ ಗೀಜ ಹಾಕಿದೀವಿ, ಅಷ್ಟೊತ್ತಿಗೆ ಹಾಕ್ಬಿಟ್ರೆ ಕೆದ್ರಿಕದು ತಿಂತವೆ. ಅದನ್ನು ಸ್ವಲ್ಪ ಹುಷಾರಲ್ಲಿರ್ಬೇಕು ನಾವು, ಬರೇ ಬರೋಲ್ಲ ಅವರಿಗೆ. ಹೌದು, ಮತ್ತೆ ಈ ಭತ್ತ ಹೋಗ್ತೇವಲ್ಲ, ಅದು ಭತ್ತನೂ ತಿನ್ನು ಬರ್ತದೆ. ಏನು ಬಿಡಲ್ಲ, ಮತ್ತೆ ಏನು ಬಿಡೋದಿಲ್ಲ. ಅದು ರೌಂಡ್ ಹೊಡಿ ಇದು ಮಾಡಿ ಅದು ಬೇಕಾದ್ರೆ ತಿನ್ಕೊತ ಹೋಗ್ಬಿಡ್ತೇವೆ. ಅಷ್ಟಿಗೆ ನಾವು ಕಾಯ್ತೇವೆ ಮಳಕೈ ಅಲ್ಲಿ ಬದಿದ್ದಂಗೆ. ಬ್ಯಾಗೆಲ್ಲಿ ಸೂಟಾಗಿ ಹುಚ್ಚಾಕ್ಬಿಟ್ರೆ ಒಳಗೆ ಬರೋದಿಲ್ಲ, ಹೊರಗಿಂದ ಓಡಿ ಹೋಗ್ಬಿಡ್ತೇವೆ. ಮಳ ಕಾಯ್ತೇವೆ ನಾವು, ಇಲ್ಲೊಂದು ಮಳ ಅಲ್ಲೊಂದು ಮಳ ಹಿಂಗೆ ಹಾಕೊಂಡು ಕಾಯ್ತೇವೆ. ಅಂದರೆ ಭತ್ತ ತೆನೆ ಬರೋ ಟೈಮ್ನಲ್ಲಿ ಅವು ಗುಂಪಾಗಿ ಬರ್ತವೆ. ನೀವು ಕಾಯಕತ್ತಿದ್ದು ನಿಮಗೆ ಬ್ಯಾಗೆಲ್ಲಿ ಸೂಟಾಕ್ಬಿಟ್ರೆ ಓಡಿಬಿಡ್ತೇವೆ, ನೆಲೆಯಿಲ್ಲ. ಓಡಿ ಹೋಗಿ ಮತ್ತೆ ಯಾವಾಗ ಬರ್ತವೆ? ಒಂದು 15 ದಿನ ಕಡೆಗೆ ಇಲ್ಲಿಂದ ಓಡಿಬಿಟ್ರದು ಒಂದು 1/2 ಕಿಲೋಮೀಟರ್ ಹೊರಗೆ ಹೋಗ್ಬಿಡ್ತೇವೆ, ಮತ್ತೆ ಊಟ ಹೋಗ್ತೇವೆ. ಇಲ್ಲಿ ಮತ್ತೆ ಹುಚ್ಚಾಗ್ತಾರೆ, ಗೊತ್ತಾಗ್ತಾರೆ. ಎಲ್ಲ ರೈತರು ಹಂಗೆ ಮಾಡ್ತಾರೆ? ಎಲ್ಲರೂ ಮಾಡಾಕ್ತಾರೆ. ಅಂದ್ರೆ ಹೊಲದ ಹತ್ರ ತೋಟದ ಹತ್ರ ಒಬ್ರು ಇರ್ಲೇಬೇಕು. ರಾತ್ರಿ ಒಂದ್ 2 ರೌಂಡ್ ಹಿಂಗೆ ನಾವು ಹುಡ್ಕೊಂತ ಇರ್ತೇವೆ. ಮೈ ಮರಿ ಹಂಗಿಲ್ಲ, ಅಡ್ಡಾಡ್ಲೇಬೇಕಾ? ಅಡ್ಡಾಡ್ಲೇಬೇಕು. ಅಡ್ಡಾಡಿದ್ರೆ ಒಳ್ಳೇದು, ಅಂದ್ರೆ ಕಾರ್ಪಣ್ಯ ಇದ್ರೆ ಬರುದು ಸ್ವಲ್ಪ ಎಚ್ಚರಿಕೆ ಆಗ್ತದೆ. ಈ ಕಡೆ ಹಂದಿ ಕಾಟ, ಮಂಗನ ಕಾಟ, ಮತ್ತೆ ಕಡವೆ ಏನ್ ಬರ್ತಾ ಇಲ್ಲಿಲ್ಲ. ಮೇಲ್ಗಡೆ ಅಂಟೆಲ್ ಮೇಲೆ ಉಂಟು. ಮೊದ್ಲೇ ನಾವು ಚಿಕ್ಕವಾಗಿತ್ತು ಈ ಕಡೆಗೆಲ್ಲ, ಈಗಿಲ್ಲ. ಅದು ಚಿಕ್ಕರೆ ಕಡ ಇದ್ರ ಮೊದ್ಲಿತ್ತು, ಈಗಿಲ್ಲ. ಈಗ ಮಂಗ ಹಂದಿ ಮಾತ್ರ. ನವಿಲು ಬರ್ತಾ? ಈಗ ಸ್ವಲ್ಪ ವರ್ಷ ಆಯ್ತು ನವಿಲು ಬರ್ತಾವೆ. ನವಿಲು ಏನ್ ಕಾಟ ಕೊಡ್ತಾವ? ಕಾಟ ಕೊಡೋದಿಲ್ಲ, ಅಂತ ತಿನ್ಕೊಂಡು ಹೋಗ್ತಾರೆ. ಏನೇನ್ ತಿಂತಾವ? ಹುಳುಪಳಿ ಬಹಳ ತಗೋ, ಅದು ಇದ್ರ ಒಳ್ಳೇದ್ ಲೆಕ್ಕದಲ್ಲಿ. ಈ ಹುಳುಪಳಿ ಎಲ್ಲ ಉಂಟಲ್ಲ, ಪೂರ ಕಚ್ಕ ತಿನ್ಬಿಡ್ತಾವೆ. ನವಿಲಿದ್ರೆ ಬಹಳ ಒಳ್ಳೇದೇ. ಇಲ್ಲಿ ಸುಮಾರು ಉಂಟು. ಇಲ್ಲಿ ಏನೇನು ತಿಂತಾವು? ಅದೇ ಹುಳುಕ ಕಾಡು ಪ್ರಾಣಿ, ಇದು ಸಚನ್ ತೊಳ ಪಡ್ಕ, ಈ ಬಿಂಬಿ ಬಿಂಬಿ ಎಲ್ಲ ಇರ್ತಾವಲ್ಲ, ಅದು ಆರು ಬರ ಕಚ್ಕೊಂಡು ಹೋಗಿ ತಿನ್ಬಿಡ್ತೇವೆ. ಮತ್ತೆ ಸಣ್ಣ ಸಣ್ಣ ಹಾವು ಇದ್ದಿದ್ದು ಕೊತ್ಕ ತಿಂತ ನಾವೇ ನೋಡಿಲ್ಲ, ಅದಕ್ಕೆ ತಿಂತದಲ್ಲಿ ಸುದ್ದಿ ಕೇಳಿದೀವಿ. ದೊಡ್ಡ ದೊಡ್ಡ ಹಾವು ಇದ್ದು ನೋಡಿ ತಿಂತೈತು. ದೊಡ್ಡ ದಿನಕ್ಕಾಗಲ್ಲ, ಸಣ್ಣ ಸಣ್ಣ ಮರಿ ಅಂತ ಎಲ್ಲ ನುಂಗ್ತಾಯಿದ್ರು. ಅಲ್ಲಿ 4-5 ಉಂಟು. ಮತ್ತೆ ಇವತ್ತು ಬೆಲೆ ಬಹಳ ಇದೆ, ತೆಂಗಿಗೂ ಇದೆ, ಅಡಿಕೆಗೂ ಇದೆ, ಬಾಳೆಗೂ ಇದೆ, ಕಾಳು ಮೆಣಸಿಗೂ ಇದೆ. ಅಷ್ಟು ಉತ್ಪನ್ನ ಬರುತ್ತಾ ನಮಗೆ? ಅಲ್ಲ, ಕಷ್ಟಪಟ್ಟು ನಾವು ಮಾಡ್ರೆ ಮಾತ್ರ ಬರ್ತದೆ. ಯಾವುದೇ ಬೆಳೆ ಇದಾಗಲಿ ನಾವು ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡಿಯೋದು ಅಂದ್ರೆ ಏನು? ವರ್ಷ ಒಂದ್ಸಲ ಅದಕ್ಕೆ ಗೊಬ್ಬರ ಹಾಕ್ತೇವೆ ನಾವು ದನಂದು, ಮತ್ತೆ 4-5 ದಿವಸಕ್ಕೊಂದ್ಸಲ ನೀರು ಬಿಡ್ತೇವೆ. ಅದು ಸರಿಯಾಗಿ ಹದವಾಗಿ ಬಿಟ್ಟರೆ ಬೆಳೆ ಒಳ್ಳೇದಾಗ್ತದೆ. ಇವೆಲ್ಲ ಕಾಟ ಇದೆಯಲ್ಲ, ಮಂಗನ ಕಾಟ ಇದೆ, ಹಂದಿ ಕಾಟ ಇದೆ, ಇದೆಲ್ಲ ನೋಡ್ತಾ ಇರ್ತೇವೆ. ಎಷ್ಟು ಹಾನಿ ಮಾಡಬಹುದು? ಶೇಕಡ ಒಂದು 100-15 ನಾವು ಅಷ್ಟೊತ್ತಿಗೆ ಬಾಗಿಲು ಇದು ಮಾಡ್ರೆ ಸಟಕ್ನೆ ಅದು 15 ದಿವಸ ತಿಂಗಳೊಳಗೆ ಈ ಕಡೆ ಬರುದಿಲ್ಲ, ಮತ್ತೆ ಕಡೆ ಹೋಗ್ಬಿಡ್ತದೆ. ಮತ್ತೆ ಕಡೆ ಹೋದ್ನತ್ರ ಅಲ್ಲಿ ಮತ್ತೆ ಕಡೆ ಹೋಗ್ಬಿಡ್ತದೆ. ಅವು ತಂಡ ತಂಡವಾಗಿ ಬರ್ತವೆ ಯಾವಾಗಲ. ಏನ್ ಅನ್ಸುತ್ತೆ, ಕೃಷಿ ಇಷ್ಟೆಲ್ಲ ಬದಲಾವಣೆ ಆಯ್ತು, ಅವಾಗ ಹೆಚ್ಚು ಭತ್ತ ಬೆಳಿತಿದ್ವಿ, ಈಗ ಹೆಚ್ಚು ತೋಟಗಾರಿಕಾ ಬೆಳೆ ಬೆಳಿತೀವಿ, ಹೇಗೆ ಅನ್ಸುತ್ತೆ ರೈತರಿಗೆ ಒಳ್ಳೇದಾಯ್ತಾ ಇದರಿಂದ? ರೈತರಿಗೆ ನಾವು ಕೃಷಿ ಇದ್ರಿಂದ ಬೆಳೆದ್ರಿಂದ ನಮ್ಗೆ ಒಂದು ರಕ್ಷಕ ಜೀವನ ಒಂದು ಅವಕಾಶ. ಈಗ ನಾವು ಬೆಳೆ ಬೇಸಾಯ ಇದ್ರೆ ನಾವು ರೈತರು ಬೆಳೆದ್ರೆ ಮಾತ್ರ ಅದೊಂದು ನಮ್ಗೆ ಬೆಳೆ ಸಿಗ್ತದೆ, ಬೆಳೆಸಿದ್ರೆ ನಮ್ಗೆ ಬೆಳೆ ಸಿಕ್ಕುದಿಲ್ಲ. ಈ ಹಿಂದೆ ಭತ್ತ ಜಾಸ್ತಿ ಬೆಳಿತಿದ್ರಿ? ಭತ್ತ ಮೊದ್ಲು ಜಾಸ್ತಿ ಇದೆ, ಈಗ ಸ್ವಲ್ಪ ಸ್ವಲ್ಪ, ಮೊದ್ಲು ಹೆಚ್ಚಿಗೆ ಆಗಲ್ಲ. ಯಾಕೆ ಕಡಿಮೆ ಮಾಡಿದ್ರಿ? ಯಾಕೆ ಕಡಿಮೆ ಅಂದ್ರೆ ಈಗ ತೋಟ ಎಲ್ಲ ಮಾಡಿದ್ದೀವಲ್ಲ, ತೋಟ ಮಾಡಿದ್ರೆ ಗದ್ದೆ ಮಾಡೋದು ಜಾಗ ಸ್ವಲ್ಪ ಕಡಿಮೆ ಆಗ್ತದೆ, ಈಗ ಒಂದ್ ಸ್ವಲ್ಪ ಮಾಡಿದೇವೆ ಹೆಚ್ಚಿಗೆ ಇಲ್ಲ. ಮತ್ತೆ ಜೇನು ಸಾಕಾಣಿಕೆ 40 ವರ್ಷದಿಂದ ಮಾಡಿದ್ರೆ ಮೊದ್ಲು ಚಲೋ ಇತ್ತರಿ, 3 ರೂಪಾಯಿ KG ತುಪ್ಪ ಕೊಟ್ಟಿದ್ದೆವು, ಈಗ 400-400 ರೇಟ್ ಆಗಿದೆ. ಈ ಒಳ್ಳೊಳ್ಳೆ ಮರವನ್ನ ಹೂ ಬರುವಂತದ್ದು ಕಟಾವ್ ಮಾಡಿಬಿಟ್ಟಿದ್ದಾರೆ, ನಂದಿ ಬರಣಿಗಿ ನೀರ್ಲ ಇಲ್ಲವ, ನಮಗ್ ತುಪ್ಪ ಬಹಳ ಕಡಿಮೆ ಈಗ. ಅದಕ್ಕೆ ಅದಕ್ಕೆ ಹೊಟ್ಟೆಗೆ 6 ಸರಿ ಸಿಕ್ಕುದಿಲ್ಲ, ಉಂಟು ಒಂದ್ 4 ಪಟ್ಟಿ ಉಂಟು. 4 ಸಾಕಷ್ಟು, ಅದು 6 ಸರಿ ಸಿಕ್ಕ ಮಾಡಿ ಇರ್ತವೆ, ಎಲ್ಲ ಹಾರೋಗ್ಬಿಡ್ತದೆ. 6 ಸಿಗುತ್ತಲ್ಲ, ಅದಕ್ಕೆ ಸಿಗುತ್ತದೆ. ಆದ್ರೆ ಮೊದ್ಲಷ್ಟು ಹೂ ಪರಾಗ ಇಲ್ರಿ, ಈಗ ಆ ಕುಟ್ಟಿನ ಮರ ಅಂತ ಇತ್ತು ಅದಕ್ಕೂ ತುಪ್ಪ ಬಂದ್ರೆ ಬಹಳ ಬೆಸ್ಟ್ ಬರ್ತಿತ್ತು, ಈ ಮರನೇ ಇಲ್ಲ. ಎಲ್ಲ ಸೊಪ್ಪಿಗೆಲ್ಲ ಕುಚ್ಚೆಲ್ಲ ತಕ್ ಬಂದ್ಬಿಟ್ಟಿದ್ರಿ. ಏನ್ ಮಾಡ್ತೀರಿ ಜೇನು ತುಪ್ಪ? ನಾವು ಇಲ್ಲ 11 ಜೇನು ಸೊಟ್ಟಿಗೆ ತಗೋ ಕೊಡ್ತಿದ್ರು. ಎಷ್ಟು ಬರ್ತದೆ? 4 ಪೆಟ್ಟಿಗೆ ಬಂದಂಗ 3 ಕ್ವಿಂಟಲ್ 36 KG ತುಪ್ಪ ತೆಗ್ದಿ ನೋಡಿದ ನಾನು. 35-40 ಪೆಟ್ಟಿಗೆ ಇತ್ತು 35-40 ವರ್ಷ ಮೊದ್ಲೆ. ಈಗ 4 ವರ್ಷ ಈಚೆಗೆ ತಿನ್ನೋಕು ತುಪ್ಪ ಇಲ್ಲ. ಯಾಕೆ ಪೆಟ್ಟಿಗೆಲ್ಲ ಎಲ್ಲ ತುಪ್ಪ ಹೆಂಗ್ ತಿನ್ನೋದು? ಮತ್ತೆ 4 ಒಂದಿರಲ್ಲ, ನೊಣ ಉಂಟು, ಅದು ಅದಕ್ಕೆ ತುಪ್ಪ ಸರಿ 6 ಸಿಕ್ಕುದಿಲ್ಲ ಹೇಳಿ. ರೋಗ ಜಾಸ್ತಿ ಆಗಿದೆ? ರೋಗ ಅಂದ್ರೆ ಸರಿ ಹೊಟ್ಟೆಗೆ 6 ಸಿಕ್ಕ ಇದ್ರ ಮಾತ್ರ ಅದಕ್ಕೆ ಇದು ಎಲ್ದಿರಿ. ಆದ್ರೆ ಪೆಟ್ಟಿಗೆಯಲ್ಲಿ ಹುಳುಗಳು ಇದಾವ? ಅದೇ ಜೇನು ನೊಣ ಇದಾವ, ಆದ್ರೆ ಜೇನು ತುಪ್ಪ ಇಲ್ಲ. ತುಪ್ಪ ಈಗ ತುಪ್ಪ ಬರಲ್ಲ, ಅದಕ್ಕೆ ಬರೋದ್ರೆ ಡಿಸೆಂಬರ್ ನಂತರ ಈ ಅಟ್ಲು ಉಂಟಲ್ಲ ಅದಕ್ಕೆ ಒಳ್ಳೆ ಪ್ರೇಮಸ್ ಉಂಟ್ರಿ. ನಾವು ಮೊದ್ಲು ಅವಾಗ 1 KG 4 ರೂಪಾಯಿ ಕೊಟ್ಟಿದ್ದೆವು, ಈಗ 1,200 ರೂಪಾಯಿ ನಮ್ಮ ಕೈಲೇ ತಗೊಳ್ತಾರೆ ಅವರು. ಒಂದ್ಸಾರಿ 800 ರೂಪಾಯಿ ಅವರು ಎಲ್ಲರಿಗೂ ಕೊಡುದಿಲ್ಲ. ಸಾಧಾರಣ ಒಂದು ಒಳ್ಳೆ ಗಿರಾಕಿ ಆ ಸಮಯ ನೋಡಿ ಒಂದು 50 ಗ್ರಾಮ್ 100 ರೂಪಾಯಿ ಹಂಗೆ ಪಡ್ತಾರೆ. ಅಟ್ಲ ತುಪ್ಪ ಭಾಳ ಒಳ್ಳೇದು, ಬೆಸ್ಟ್ ರುಚಿ, ಅದು ಬೆಳ್ಳಗಿರ್ತವೆ, ದಪ್ಪ ಇರ್ತವೆ. ಆಕಳ ತುಪ್ಪ ಅಟ್ಲ ತುಪ್ಪ, ಹೌದು ಅಟ್ಲಕಾಯಿ ಉಂಟಲ್ಲ ಅದಕ್ಕೆ ಡಿಸೆಂಬರ್ 10 ಬಸ್ಗೆ ಸಿಗ್ತದೆ, ಅದು ಒಳ್ಳೆ ರುಚಿ ಟೇಸ್ಟ್, ಅದು ಮತ್ತೆ ಜೀವಕ್ಕೂ ಭಾಳ ಆರೋಗ್ಯ ಅಂತ ಅದು ಅಟ್ಲ ತುಪ್ಪ. ನೀವು ಜೇನು ತುಪ್ಪ ದಿನಾನು ತಿಂತಿದ್ರ? ದಿನ ತಿಮ್ಮದಿಲ್ಲ, ಅಪರೂಪ. ಜೇನು ಬೆಳೆದ್ ಬರೀ ಮಾರಾಟ ಮಾಡ್ತಿದ್ರಿ? ಸೊಸೈಟಿ ತಗೊಳ್ತಿದ್ರು, ತಗೊಳ್ತಿದ್ರು. ಹಂಗೊಂದು ಈ ಜೇನು ತುಪ್ಪ ಇದು ಮಾಡೋರು ಒಂದು 100-150 ಜನ ಮೇಲೆ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ ಈಗ, ಮುಂಚೆ ಅಷ್ಟಿರ್ಲಿಲ್ಲ. ಮತ್ತಿದ್ದಿಲ್ಲ, ಕೊಲ್ಲಾಪುರದಿಂದ ಒಬ್ರು ಇಲ್ಲಿ ಅಂತ ನೌಕರಿ ಇದ್ರು, ಅವರು ಸೊಸೈಟಿಯನ್ನ ಸ್ಟಾರ್ಟಿಂಗ್ ಮಾಡಿದ್ದವರು. ಈಗ ಸೊಸೈಟಿ ಅವರೇ ಒಂದು 10 ಗುಂಟಿ ಜಾಗ ಬಸ್ ಪಕ್ಕದಲ್ಲಿ 10 ಗುಂಟಿಗೆ 1,000 ರೂಪಾಯಿ ಕೊಟ್ಟಿದ್ರು, ಎಷ್ಟು 40 ವರ್ಷ ಮರ್ಲಿ. ಈಗಾದ್ರೆ ಸಾಧ್ಯ ಇಲ್ಲ. ಕುರಿ ಸಾಕ್ತಿದ್ರಿ ಮುಂಚೆ? ನಾ ಕುರಿ ಅವಾಗ ಇದು ಮಾಡಿ ಒಂದು 4 ವರ್ಷ ಸಾಕಿದ, ಆದ್ರೆ ಅಷ್ಟೆಲ್ಲ ಏನು ಉಪಯೋಗಿಲ್ಲ ಅಂದ್ರೆ ನಮ್ಮ ಇದಕ್ಕೆ ಸೆಟ್ ಆಗುದಿಲ್ಲ. ಬಾಳೆ ಮತ್ತೆ ಇದೆಲ್ಲ ಬಾಳೆ ಅವ್ರಕ್ಕೆಲ್ಲ ಹೊರಕು ತಿಂದ್ಬಿಡ್ತವೆ, ತಿಂದ್ಕೊಳ್ಳೇ ಪೆಟ್ಟು ಬೀಳ್ತೀವಿ ಅದಕ್ಕೆ. ಅಲ್ಲಿ ಬಿಟ್ರಿ ಅಂದ್ರೆ ಅವು ತಿಂತಾವು, ನಿಮ್ಮ ಬೆಳೆಗೆ ಹಾನಿ ಆಗುತ್ತೆ. ಹಾನಿ ಆಗುತ್ತೆ. ಅಲ್ಲಿಂದ ಮೇವು ತಂದವು ಇಲ್ಲೇ ಕಟ್ಟಿ ಹಾಕಿದ್ರೆ? ತಾಗಿದ್ರೆ ಅದಕ್ಕೆ ಮೇವು ಹಾಕ್ಲಿಕ್ಕೆ ಸಿಕ್ಕಿಲ್ಲ, ಅದು ಹೊರ್ಕೊಂಡು ತಿಂದ್ರೆ ಮಾತ್ರ ಒಳ್ಳೆ ರುಚಿ ಅದು. ಅದಕ್ಕೆ ಕಾಲು ಮುಡಿದ್ರೆ ಎಡೆ ಕಾಲಲ್ಲಿ ನಿಂತ್ಕೊಂಡು ಮ್ಯಾಲ ಕೊಯ್ ಮಾಡ್ಕೊ ತಿಂತಾವದು. ಹಾಲು ಹೈನು ಎಲ್ಲ ಇತ್ತಾ? ಇದು ನಮ್ಮ ಆಕಳ ಹಾಲು. ಅದೇ ಆಕಳ ಹಾಲು. ಎಷ್ಟು ಸಾಕಿರಿ ಆಕಳ? ಅದನ್ನೆಲ್ಲ 2 ಆಕಳ ಉಂಟು, 7 ಕರ ಹಾಕಿದೆ, 1 ಎಮ್ಮೆ ಉಂಟು, 1 ಕರ ಉಂಟು, ಎತ್ತಿನಗುಳಿ ಕರ 2-3 ಉಂಟು. ಎಷ್ಟು ಹಾಲು ಕೊಡ್ತಾವು, ಏನು ಮಾಡ್ತೀರಿ ಅದನ್ನೆಲ್ಲ? ನಮ್ಮನ್ನು ಸ್ವಲ್ಪ ಇಟ್ಕೊಂಡು ಸ್ವಲ್ಪ ದಡಿಗೆ ಹಾಕ್ತೀವಿ. ಇಷ್ಟೆಲ್ಲಾನು ಮಾಡಿದಿರಿ, ಖುಷಿ ಇದೆ ತೋಟದಲ್ಲಿ ಮನೆ ಕಟ್ಟಿಕೊಂಡು ಅವಾಗಿಂದ ಇಲ್ಲೇ ಬದುಕ್ತಾ ಇದ್ರಿ? ನಮ್ಮ ರೈತರಿಗೆ ಒಳ್ಳೆ ಕಷ್ಟಪಟ್ಟು ದುಡಿದ್ ಮಾಡ್ರೆ ಸುಖಾನೇ ಖುಷಿನೇ. ನಮಸ್ಕಾರ. ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಹೊನ್ನಾವರ ತಾಲೂಕು ಶೀರೂರಿನ ನಾಗೇಶ್ ಈಶ್ವರ್ ದೇಶ್ ಭಂಡಾರಿ, ಸಂದರ್ಶಕರು ಎಚ್ ಬಿ ರಾಮಡಿಗಿ. ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ.

ಈ ರೀತಿ ಬೇರೆ ರೈತರು ಮಾಡ್ಯಾರ ಯಾರಾದ್ರು? ಇಲ್ಲಿ ಯಾರು ಮಾಡಿಲ್ರಿ ಸರ್, ಹಂಗ ಈಗ ನಾವು ಫಸ್ಟ್ ಮಾಡಿದ್ರಿ ಸರ್. ಹೇಳಿದ್ರ ಯಾರಾದ್ರೂ ಕೃಷಿ ಇಲಾಖೆಯವರು ಅಂತ? ಕೃಷಿ ಇಲಾಖೆಯವರು ಅಂದ್ರೆ ನಮಗ ಧಾರವಾಡ ಯೂನಿವರ್ಸಿಟಿ ಅವರು ಹೇಳಿದ್ರಿ ಸರ್, ಇಲ್ಲಿ ಟ್ರೈನಿಂಗ್ ಬಂದಾವಾಗ ಹೇಳಿದ್ರಿ ಅವರು, ಹಿಂಗ ಹಿಂಗ ಮಾಡ್ರಿ ನಿಮ್ಗೆ ಚಲೋ ಆಗುತ್ತೆ ಅಂತ ಹೇಳಿದ್ರು. ಅವಾಗಿಂತ ನಾವು ಈಗ ಚಾಲೂ ಮಾಡಿವ್ರಿ ಸರ್. ಮತ್ತೆ ಲಾಕ್ಡೌನ್ ಒಳಗಡೆ ನಾವು ಕಾಯಿಪಲ್ಲೆ ಮಾಡಿದ್ರಿ ಸರ್, ಅದನ್ನೆಲ್ಲ ಇಲ್ಲಿ ಹಳ್ಳಿಯಲ್ಲಿ 30-40 ರೂಪಾಯಿ ಇದ್ರೆ ಅಲ್ಲಿ ನಾವು 25-20 ರೂಪಾಯಿ ಅಷ್ಟೊಳಗಡೆ ಮಾರಿದ್ವಿ. ಲಾಸ್ ಏನಾಗ್ಲಿಲ್ರಿ ಸರ್ ನಮಗೆ. ನಾವು ಇಲ್ಲಿ ಹಳ್ಳಿಯೊಳಗೆ ಬಂದು ಮಾರಾಟ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದ್ದಿರ್ಲಿಲ್ಲ. ಅದ್ರ ಸಲುವಾಗಿ ನಾವು ಊರೊಳಗಡೆ ಮಾರಾಟ ಮಾಡಿದ್ರಿ ಸರ್. ತಗೊಳ್ಳೋರು ಯಾರು? ಊರೊಳಗಡೆ ತಗೊಳ್ತಿದ್ರಿ ಸರ್. ಬೇರೆ ಯಾರು ರೈತರು ಬೇರೆ ಬೆಳೆಯಲ್ಲ ಅಲ್ಲಿ? ರೈತರು ಅಂದ್ರೆ 3 ರೈತರು ಇದ್ರಿ ಸರ್ ನಾವು. ಅಂದ್ರೆ ಅವ್ರು ಒಂದ್ ಬೇರೆ, ನಮ್ದೊಂದ್ ಬೇರೆ ರೀ ಸರ್. ಅವ್ರದ್ದು ಒಂದೇ ಟೈಪ್ ಮಾಡಿಬಿಟ್ಟಿದ್ದಾರೆ ಸರ್ ಅವ್ರು. ನಾವು ಒಂದ್ 4 ಮಾಡೇವ್ರಿ. 4 ಅಂದ್ರೆ ಡೈಲಿ ಒಂದೇ ಟ್ರೇ ತಗೊಂಡೋಗೋದು, ಅದನ್ನಷ್ಟೇ ಮಾರ್ಕೆಟ್ ಮತ್ತೆ ಮನೆಗೆ ಬರೋದ್ರಿ ಸರ್. ಮತ್ತೆ ಮರನೇ ದಿನ ಬೆಳಿಗ್ಗೆ ಅಂದ್ರೆ ಮತ್ತೊಂದು ಟ್ರೇ ಒಯ್ಯೋದ್ರಿ. ಹಂಗೆ ಮಾಡಿ ಮಾರಾಟ ಮಾಡ್ತೀವ್ರಿ ಸರ್. ಬೆಳಿಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಅಂತ ಸರ್. ಬೆಳಿಗ್ಗೆ ಒಂದು 7 ಹೋಗ್ತೀವ್ರಿ ಸರ್ ಹರ್ಕೊಂಡು. ಆವಾಗಷ್ಟು ಮಾರಾಟ ಮಾಡ್ತೀವಿ, ಒಂದು ಗಲ್ಲಿ ಪೂರ ಮಾರಾಟ ಮಾಡಿದ ಕೂಡಲೇ ಸಂಜೆ ಮುಂದೆ ಮತ್ತೊಂದು ಗಲ್ಲಿಗೆ ಹೋಗ್ತೀವ್ರಿ ಮಾರಾಟ ಮಾಡಲಿಕ್ಕೆ. ಡೈಲಿ ಒಂದೊಂದು ದಿನ ಒಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಉಳ್ಕೊಂಡು ಹೋಗ್ತೀವ್ರಿ. ನೀವೇ ಮಾರಾಟ ಮಾಡೋದನ್ನ ಅದು ಲಾಭ ಅನ್ಸುತ್ತಲ್ಲ? ಲಾಭ ಅನ್ಸುತ್ತೆ ರೀ ಸರ್. ಮತ್ತೆ ನಮಗೇನು ಇದಿಲ್ಲ, ಆದ್ರೆ ಇಲ್ಲಿ ಬಂದು 20 ಕೊಟ್ಟು ಮತ್ತೆ ಇವರಿಗೆಲ್ಲ ಇದು ಇಲ್ಲಿ 40 ತಗೋತಾರ್ರಿ ಸರ್. ಬೇರೆಯವ್ರು ಕೊಡ್ಬೇಕಂದ್ರೆ 50-60 ಕೊಡ್ತಾರೀ ಸರ್. ನಮ್ ಕೊಡ್ಸಿನ್ ತಗೋಬೇಕಂದ್ರೆ 20-25 ರೂಪಾಯಿ ಲಾಸ್ಟ್ ರೀ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವ್ರಿ, ನಮ್ ಮಂದಿನೇ ತಿಂತಾರ ಅಂತ ಗೆಸ್ಟ್ ನಾವು ಅಲ್ಲಿಂದಲ್ಲಿ ಕೊಟ್ಬಿಡ್ತೀವ್ರಿ ಸರ್. ನೀವು ಇಲ್ಲಿ ಬಂದು ವ್ಯಾಪಾರಸ್ಥರಂಗ ಕುಂತ್ಕೊಂಡು ಮಾರಾಟ ಮಾಡಿದ್ರೆ? ಇಲ್ಲ ರೀ ಸರ್, ಒಮ್ಮೆನೂ ಬಂದಿಲ್ಲ ನಾವು. 1/2 ಒಳಗಡೆ ಎಲ್ಲಾ ತರದ್ ಮಾಡೇವ್ರಿ ಸರ್ ನಾವು. ಆದ್ರೆ ಇಲ್ಲಿ ಒಂದು ನಾನು ಬಂದಿಲ್ಲರಿ ಸರ್ ನಾವು. ಹಂಗ ಬಂದ್ರೆ ಒಳ್ಳೇದ. ಇಲ್ಲಿ ಬಂದ್ರೆ ಸ್ವಲ್ಪ ನಮಗೆ ಇದಾಗತ್ತರಿ ಸರ್. ಅಂದ್ರೆ ಹೊಲ್ದಾಗಿನ ಕೆಲಸ ನಮಗ ಆಗೋಂಗಿಲ್ರಿ. ಅಂದ್ರೆ 7-8 ದನಗಳು ಅದಾವ್ರಿ ನಮ್ಮ. ಅವನ್ನೆಲ್ಲ ಮಾಡಿ ಇವ್ನ ಇಲ್ಲಿ ಹಗಲೆಲ್ಲ ಕುಂದಿರ್ಬೇಕಂದ್ರೆ ಆಗೋಗಿಲ್ರಿ ಸರ್ ನಮಗೆ. ಹಂಗಾಗಿ ಅಲ್ಲಿಂದಲ್ಲೇ ವ್ಯವಹಾರ ಮಾಡ್ತೀವ್ರಿ. ನಮಗಾಗ್ಲಿಲ್ಲ ಅಂದ್ರೆ ನಮ್ಮ ತಾಯಿಯವ್ರು ಹೋಗ್ತಾರೆ ಊರೊಳಗಡೆ. ಹಿಂದ ಮುಂದೆ ಇದು ಮಾಡೋರು ಅದಾರೆ ಸರ್. ಈಗ ಲಾಕ್ಡೌನ್ ಒಳಗಡೆ ನಮ್ಮ ಅಣ್ಣವ್ರು ಮತ್ತು ನಮ್ಮ ಅಯ್ಯನವ್ರು ಬಂದಾರ್ರಿ. ಅವರು ಈಗ ಇವತ್ತು ಹೊಲದಲ್ಲೇನೆ ಅದಾರ್ರಿ. ಇವತ್ತು ನಾವು ಈ ಕಡೆ ಬರೋ ಮಟ್ಟ ಅಂದ್ರೆ ಅವ್ರು ಇವತ್ತು ಹಗಲ್ಕಾಯಿ ಬೆಳೆ ಹಾಕ್ಬೇಕಂತ ಕೇಸ್ ಅವ್ರು ಎಲ್ಲ ರೆಡಿ ಮಾಡ್ಕೊಂಡು ಅದಾರ್ರಿ. ಈಗ ನಾಳೆಂತರ ಶಗ್ನಿ ಗೊಬ್ಬರ ಅದನ್ನು ಹಾಕೇಸ್ ಹಾಕೋದ್ರಿ ಸರ್. ಮತ್ತು ಇದು ಮಾಡೇವ್ರಿ ನಾವು ವೇಸ್ಟ್ ಡಿಕಂಪೋಸರ್ ಅಂತ ಕೇಸ್ ಒಂದು ಮಾಡೇವ್ರಿ. ನಾವು ಒಮ್ಮೆ ಸಸಿನ ಇಟ್ಟಿದ್ದು ಅಂದ್ರೆ ಒಮ್ಮೆ ಸ್ವಲ್ಪ ಒಂದು ಸ್ಪೂನಷ್ಟು ಡಿ ಎ ಪಿ ಗೊಬ್ಬರ ಕೊಡ್ತೇವ್ರಿ. ಆಮೇಲೆ ಡಿ ಎ ಪಿ ಗೊಬ್ಬರ ಏನು ಯೂಸ್ ಮಾಡೋಂಗಿಲ್ರಿ. ಅದು ಇದಷ್ಟೇ ಮಾಡ್ತೀವ್ರಿ ಸರ್. ವೇಸ್ಟ್ ಡಿಕಂಪೋಸರ್ ನಾವು ಮೊದಲು ನೀರು ಹಾಯಿಸ್ತಿದ್ವಿ ಸರ್. ಈಗ ನೀರು ಹಾಯಿಸಲ್ಲ, ಡ್ರಿಪ್ಪರ್ ಪೈಪ್ ಹಾಸಿದ್ರು. ನಮ್ಮ ಅನುಕೂಲ ಆಗಲಿ ಅಂತ ಕೆಸ್ ಒಂದು ಕೃಷಿ ಹೊಂಡ ಮಾಡೇವ್ರಿ. ನಾವೇ ಸ್ವಂತ ಮಾಡ್ಕೊಂಡಿದ್ದು 20x20. ಅದರೊಳಗೆ ನೀರು ತುಂಬಿಸ್ತೇವೆ ಕರೆಂಟ್ ಇದ್ದ ಟೈಮಲ್ಲಿ. ಆಮೇಲೆ ಅದ್ರ ತರಕಾರಿಗೆ ಬಿಟ್ಕೊಂಡು ನಿಂತು ಬಿಡ್ತೇವ್ರಿ ಸರ್. ದಿವಸಕ್ಕೆ 1 ಇಲ್ಲಾಂದ್ರೆ 2 ಬಿಟ್ಟು ಕೆಸ ಅಷ್ಟು ಸ್ಟಾಪ್ ಮಾಡಿಬಿಡ್ತೇವ್ರಿ. ಹಾಗಾಗಿ ವರ್ಷದಲ್ಲಿ 2-3 ಸಲ ಹಿಂಗೆ ತೆಗಿತ ವರ್ಷದಲ್ಲಿ ಅಂದ್ರೆ ಸರ್ ನಮ್ದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವ್ರಿ. ಈಗ ಒಂದು ಮುಗಿಲಿಕ್ಕೆ ಬಂತಂದ್ರೆ ಮತ್ತೊಂದು ಸೈಡ್ 1/2 ಒಳಗಡೆ ಮತ್ತೊಂದು ಸೈಡ್ ರೆಡಿ ಇಟ್ಟಿರ್ತೀವ್ರಿ ಸರ್ ನಾವು. ಈಗ ಸ್ವಲ್ಪ ಇದಾಯ್ತಂದ್ರೆ ಒಂದು ತಿಂಗಳು ಬಿಟ್ಟು ಮತ್ತೆ ಹಚ್ಚಿತೀವ್ರಿ ನಾವು. ಸ್ಟೆಪ್ ಬೈ ಸ್ಟೆಪ್ ಹಂಗಿದ್ರೆ ಒಳ್ಳೇದು ಸರ್. ಅಂದ್ರೆ ಈಗ ಲಾಕ್ಡೌನ್ ಸೀಸನ್ ಒಳಗಡೆ ಏನ್ ಮಾಡಿದ್ರು, ಮಂದಿ ಹತ್ರ ಏನು ಇದ್ರಿರ್ಲಿಲ್ಲ. ಹಳ್ಳಿಯಾಗ ಬಂದು ಹೋಯ್ತೇನಂದ್ರೆ ಯಾರು ಕೊಡ್ತಿರ್ಲಿಲ್ಲ. ಅಲ್ಲಿಂದಲ್ಲೇ ನಾವು ಉದ್ರಿನೂ ಕೊಡ್ತಿದ್ವಿ, ಎಲ್ಲಾನು ಕೊಟ್ಟು ಬಿಡ್ತಿದ್ರಿ ಸರ್. ಹಂಗ ಅನ್ನಮಟ ಅಂದ್ರೆ ನಮ್ಮ ಈಗ ಸ್ವಲ್ಪ ಈಗ ಕಮ್ಮಿ ಆಗಿದೆ. ಈಗ ಎಲ್ಲರೂ ಬಂದು ನಮ್ಮ ಮನೆ ಹತ್ರ ಬಂದು ಕೇಳಿ ಒಯ್ತಾರ್ರಿ ಸರ್ ತರಕಾರಿಗಳನ್ನ. ಮತ್ತೆ ಈಗ ಒಂದು 100 ಗಿಡಗಳು ಚೆಂಡು ಹೂವಿನ ಗಿಡಗಳು ಹಚ್ಚಿದ್ರಿ ಸರ್. ಅವನ್ನು ಮಾರಾಟ ಅಲ್ಲೇ ಊರು ಒಳಗಡೆ ಮಾಡ್ತೀವಿ. ಮಾಲಿ ಮಾಡಿ ಇಲ್ಲಿ 20 ತಂದ್ರೆ ಅಲ್ಲಿ 10 15 ರೂಪಾಯಿ ಮಾಲಿ ಮಾಡಿ ಕೊಟ್ಬಿಡ್ತೀವಿ ಸರ್. ಇಲ್ಲಿ ಬರೋಕ್ಕಿಂತ ಅಲ್ಲೇ ಮಾರು ಚಲೋನ? ಅಲ್ಲೇ ಮಾರ್ತೀವ್ರಿ ನಾವು ಸರ್. ನಾವು ಒಂದು ದಿನಾನು ಇದು ಮಾಡೋಂಗಿಲ್ರಿ ಸರ್. ಇಲ್ಲಿ ಜಾಸ್ತಿ ಮಾಲ್ ಸಿಕ್ತು ಅಂದ್ರೂ ಅಷ್ಟು ಏನು ಇದು ಮಾಡೋಂಗಿಲ್ರಿ. ಒಂದಿನ 1/2 ತೆಗಿಯೋದ್ರಿ, ಮತ್ತೊಂದು ದಿನ 1/2 ತೆಗಿಯೋದ್ರಿ, ಅಲ್ಲೇ ಕೊಟ್ಬಿಡೋದ್ರಿ ಸರ್. ಇಲ್ಲಿ 60 ತಂದ್ರೆ ಅಲ್ಲಿ 30 ನಮ್ಗೆ ಲಾಸ್ಟ್ ಬೀಳೋಂಗಿಲ್ರಿ ಸರ್. ನಮ್ಮ ಹೊಲ್ದಾಗಿಂದಲ್ರಿ, ಅಲ್ಲೇ ಕೊಟ್ಬಿಡ್ತೇವ್ರಿ ನಾವು. ಈಗ ರೇಟ್ ದೊಡ್ಡ ದೊಡ್ಡ ಹಬ್ಬ ಬರ್ತವೆ, ಈಗ ದೀಪಾವಳಿ ಬರುತ್ತೆ ಅಥವಾ ತುಳಸಿ ಪೂಜೆ ಇರುತ್ತೆ, ಗಣೇಶನ ಹಬ್ಬ ಬರುತ್ತೆ, ಇಂಥವೆಲ್ಲ ಇರುತ್ತಲ್ಲ, ಅವಾಗ ಜಾಸ್ತಿ ಮಾರೋದು ಅಂದ್ರೆ ಜಾಸ್ತಿ ಬೇಡಿಕೆ ಇರುತ್ತೆ, ರೇಟು ಜಾಸ್ತಿ ಸಿಗುದಂಗೆ ಇಲ್ಲ ರೀ ಸರ್. ನಮ್ದೇನ್ ರೇಟ್ ಫಿಕ್ಸ್ ಇರುತ್ತಲ್ರಿ ಸರ್, ಊರೊಳಗಡೆ ಅಂದ್ರೆ ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೀವ್ರಿ. ಈಗ 3 ಇದ್ದೇವ್ರಿ ಸರ್, ನಾವು 3 ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೀವ್ರಿ. ಎಲ್ಲಾರು ಒಂದೊಂದ್ ದಿನ ಒಂದೊಂದ್ 5 ಮಾಡ್ಬಿಡ್ತೀವ್ರಿ. ಈಗ ಅವ್ರು ಒಂದ್ ರೂಟಿಗೆ ಹೋದ್ರಂದ್ರೆ ಅವ್ರು ಒಂದ್ ರೂಟ್ ಮಾರ್ತಾರ, ನಾವೊಂದು ರೂಟ್ ಮಾಡ್ತೀವ್ರಿ. ಹಂಗಾಗಿ ಮೂರು ಮಂದಿ ಒಟ್ಟು ಇದು ಮಾಡ್ಕೊಂಡು ಇದೀವಿ ಸರ್. ನಾವು ಹೊಂದಾಣಿಕೆ ಒಳಗಡೆ ಇರ್ತೀವಿ ರೀ. ಕಬ್ಬು ಒಂದು ನಮ್ಮ ಇದ್ರ ಮೇಲೆ ನಮ್ಮ ಅಜ್ಜವ್ರ ಹೆಸರ ಮೇಲೆ ಒಂದು 26 ಗುಂಟೆ ಇದೀರಿ ಸರ್. ಅಲ್ಲಿ ಅಷ್ಟೇ ಕಬ್ಬು ಮಾಡಿದ್ವಿ. ಅಂದರೆ ಸುತ್ತೂರು ಎಲ್ಲರದು ಕಬ್ಬಿದೆ, ಅದ್ರ ಸಲುವಾಗಿ ಅಲ್ಲಿ ಅಷ್ಟೇ ಕಬ್ಬು ಮಾಡಿದ್ವಿ ರೀ. ಮತ್ತೆ ಇಲ್ಲಿ ಬೇರೆ ಕಡೆ ಕಬ್ಬಿಲ್ಲ. ನಮ್ಮ ಕಬ್ಬಿನ ಒಳಗಡೆ ಆಸಕ್ತಿ ಇಲ್ಲರಿ ಸರ್. ನಮಗದು 15 ತಿಂಗಳು ದುಡಿಯೋ ಇದ್ರಿ ಅದು ಸರ್. 15 ತಿಂಗಳೊಳಗಡೆ ಒಂದು 60,000 ರೂಪಾಯಿನೂ ನಮಗೆ ಇನ್ಕಮ್ ಸಿಗೋಂಗಿಲ್ಲರಿ ಸರ್ ಅದರೊಳಗೆ. ಅದ್ರ ಸಲುವಾಗಿ ಇದ್ರೊಳಗಡೆ 1/2 ಎಕರೆ ಒಳಗಡೆ ನಮಗೆ ಒಂದು ಇದ್ರೊಳಗೆ ದುಡಿದ್ರೆ ಒಂದು 3 ತಿಂಗಳ ಒಳಗಡೆ 50,000 ರೂಪಾಯಿ ಸಿಗುತ್ತೆ ರೀ ಸರ್. ಅದ್ರ ಸಲುವಾಗಿ ನಾವು ಕಬ್ಬಿನ ಇದಕ್ಕಂದು ಜಾಸ್ತಿ ಹೋಗೋದಿಲ್ಲ. ಹಾಗಾಗಿ 3 ಸೀಸನ್ ಅಂದ್ರೆ 1.5 ಲಕ್ಷ ರೂಪಾಯಿ ಅಲ್ಲ. ಹಾಂ, ಇಷ್ಟು ದನಕರುಗಳನ್ನ ಸಾಕಿರಲಿ ಯಾಕೆ? ನಮ್ಗೆ ಹೊಲಕ್ಕೆ ಸಗಣಿ ಗೊಬ್ಬರ ಗೊತ್ತರಿ ಸರ್. ಮತ್ತು ನಮಗೆ ಹಾಲಿಂದದು ಇದಾಗುತ್ತೆ ರೀ. ನಮ್ಮ ಮನೆ ಒಳಗಡೆ ಹಾಲು ಬೇಕ್ರಿ. ಮತ್ತು ಅದ್ರೊಳಗಡೆನೆ ನಾವು ಜವಾರಿ ಆಡ ಹಾಕಳ ಸಾಕಿವ್ರಿ. ಒಂದು ಎಮ್ಮೆ ಸಾಕಿದೇವ್ರಿ. ಜವಾರಿ ಆಕಳ ಹಾಲು ಬೆಳಗ್ಗೆ ರಾತ್ರಿ ಮನೆ ಒಳಗಡೆನೆ ಇಟ್ಕೋತೀವಿ. ಬೆಳಗ್ಗೆ ಅಷ್ಟೇ ಊರೊಳಗಡೆ ಅಲ್ಲೇ ಒಂದಿಬ್ರು ಮಂದಿ ಬಂದು ಒಯ್ತಾರೆ. ಎಮ್ಮೆ ಹಾಲು ಮಾತ್ರ ನಾವು ಡೈರಿಗೆ ಹಾಕ್ತೀವ್ರಿ. 3 ರಿಂದ 3.5 ಲೀಟರ್ ಆಗುತ್ತೆ, ಡೈರಿಗೆ ಹಾಕ್ತೀವ್ರಿ. ಹಾಂ ರೀ. ಅದು ಒಂದು ತಿಂಗಳಿಗೆ ಎಷ್ಟಾಗತ್ತೆ? ಒಂದು 4,000 ರೂಪಾಯಿ ಜಾಸ್ತಿ ಆಗುತ್ತೆ ರೀ ಸರ್. ಜಾಸ್ತಿ ಆಗುತ್ತೆ. ಹೆಂಗೆ ರೇಟು? ಈಗ ನಮ್ಮ ಇಲ್ಲಿ ಫ್ಯಾಟಿನ ಮೇಲೆ ರೇಟ್ ಕೊಡ್ತಾರೆ ಸರ್. ನಮ್ಗೆ ಒಂದು 35, 38, 40 ಹಿಂಗೆ ಕೊಡ್ತಾರೆ ಸರ್. ಆದರೆ ಅಲ್ಲಿ ಊರೊಳಗಡೆ ನಾವು ಹೆಂಗೆ ಮಾಡ್ತೀವ್ರಿ ಸರ್, ಜವಾರಿ ಆಕಳ ಹಾಲು 30 ರಂಗೆ ಕೊಟ್ಬಿಡ್ತೀವಿ. ಅದು ನಮ್ಗೆ ಅಲ್ಲಿಂದಲೇ ಇದಾಗುತ್ತೆ. ಇದು ಈ ಕಡೆ ಬಂದು ಈ ಕಡೆ ಕೊಟ್ಬಿಡ್ತೀವಿ ರೀ. ಭಾಳ ಸಗಣಿ ಗೊಬ್ಬರ ಅಷ್ಟು ಬೇಕಾ? ಸಗಣಿ ಗೊಬ್ಬರ ಅಂದ್ರೆ ಒಂದು 1.5 ಎಕರೆಗೆ ಅಂದ್ರೆ ಬೇಕಾಗುತ್ತೆ ರೀ ಸರ್. ಅಂದ್ರೆ ನಾವು ಏನ್ ಮಾಡ್ತೀವಿ ರೀ, ಈಗ ಕಾಯಿಪಲ್ಲೆ ಮಾಡ್ತೀವಲ್ರಿ ಸರ್, ಒಂದೊಂದು ಇದಕ್ಕೆ ಅಂದ್ರೆ ಸಸಿ ಗಿಡಗಳಿಗೆ ಒಂದೊಂದು 5 ಕೆಜಿ ಇಲ್ಲ ಅಂದ್ರೆ ಒಂದ್ 2-3 ಕೆಜಿ ಅರ ಹಾಕ್ತಿವ್ರಿ ಸರ್ ನಾವು ಒಂದೊಂದು ಗಿಡಕ್ಕೆ. ಆಮೇಲೆ 1 ಸಲ ಹಾಕಿ ಬಿಟ್ಟು ಅಂದ್ರೆ ಅದಕ್ಕೆ ಮತ್ತೆ ಪದೇ ಪದೇ ಗೊಬ್ಬರ ಗಿಬ್ಬರ ಏನು ಹಾಕೋಂಗಿಲ್ರಿ ಸರ್. ಒಮ್ಮೆ ಹಾಕಿದ್ವಿ ಅಂದ್ರೆ ಮತ್ತೆ ಅದನ್ನೆಲ್ಲ ಕಿತ್ತು ಕೇಸ್ ಗಿಡಗಳೆಲ್ಲ ಕ್ಲೀನ್ ಮಾಡ್ತೀವಲ್ರಿ, ಆ ಟೈಮ್ ಒಳಗಡೆ ಉಳುಮೆ ಮಾಡಿ ಪೂರ ಎಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ಹಾಕ್ತಿವ್ರಿ ಸರ್. ಅದ್ರೊಳಗಡೆನೆ ಬರ್ಬೇಕ್ರಿ ಸರ್ ಅದು. ಹಂಗೆ ಮಾಡ್ತೀವಿ. ಒಟ್ಟಾರೆ ಹೆಂಗ ಅನಿಸ್ತಾ ಇದೆ? ಶಾಲೆಗೆ ಹೋಗ್ಲಿಲ್ಲ, ಏನಿಲ್ಲ, ಅದ್ರ ನೋಡ್ಲಿಕ್ಕೆ ಮಾತ್ರ ಶಾಲೆಗೆ ಹೋಗಿ ಅನ್ನ ಅನ್ಸುತ್ತೆ. ನಾವು ನಮ್ಮ ತಂದೆಯವ್ರು 2000 ಒಳಗಡೆ ತೀರ್ಕೊಂಡ್ರು. ಅವಾಗ ನಾವು 8 ವರ್ಷದವ್ರು ಇದ್ರು ಸರ್. ಅವಾಗಿಂದ ಸ್ವಲ್ಪ ಆ ಕಡೆ ಈ ಕಡೆ ಕೂಲಿ ಕೆಲಸ ಮಾಡಿ ಗೊಂಡಿ ಕೆಲಸ ಅದು ಮಾಡಿ ಇಲ್ಲೇ ಹಳ್ಳಿಯಾದಾಗ ಮಾಡ್ತಿದ್ವಿ ರೀ. ಅವನ್ನೆಲ್ಲ ಬಿಟ್ಕೊಟ್ಟು ಈಗ ಹೊಲ್ದಾಗನೇ ಮಾಡತ್ತೀವಿ ರೀ ಸರ್. ಈಗ 4 ವರ್ಷ ಆಯ್ತು ರೀ ಸರ್ ನಾವು ಬೋರ್ ಹೊಡೆದು. ಅವಾಗಿಂದ ನಾವು ಕಾಯಿಪಲ್ಲೆ ಮತ್ತು ಇದು ಆಕಳುಗಳು ದನಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಇದು ಮಾಡತ್ತೀವಿ ರೀ. ಒಳ್ಳೇದು ರಮೇಶ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಧನ್ಯವಾದ. ಬೆಳೆ ವೈವಿಧ್ಯತೆ ಬೇಸಾಯದ ಅನುಭವಗಳ ಕುರಿತು ಯುವ ಕೃಷಿಕರಾದ ರಮೇಶ್ ಯಲ್ಲಾರಿ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

ಭರತೋ ಯೇ